ಭಾರತ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆಯನ್ನ ತಗೊಂಡಾಗ ಪ್ರಪಂಚದಲ್ಲೇ ಪ್ರಥಮ ಸ್ಥಾನ ಮತ್ತೆ ನಮ್ಮ ಭಾರತಕ್ಕೆ ದಕ್ಕುತ್ತೆ. ಅಂದ್ರೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇದೆ ಆದ್ರೂ ಸಹ ಅವುಗಳ ಉತ್ಪಾದಕತೆ ನಾವು ನೋಡಿದಾಗ ನಮ್ಮಲ್ಲಿ ಸಾಕಷ್ಟು ಇರತಕ್ಕಂಥ ಮೆಜಾರಿಟಿ ಜಾನುವಾರುಗಳೆಲ್ಲವೂ ಸಹ ದೇಸಿ ದನಗಳು. ಅಂದ್ರೆ ಸುಧಾರಿತ ತಳಿಗಳಲ್ಲ, ಅಲ್ಲ ಸ್ಥಳೀಯ ತಳಿಗಳು ದೇಶಿ ಆಕಳುಗಳು ಅಥವಾ ನಾನ್ ಡಿಸ್ಕ್ರಿಪ್ಟ್ ಅಂತ ನಾವೇನ್ ಲೋಕಲ್ ಅಂತ ಏನ್ ಕರಿತೀವಿ, ಈ ತಳಿಗಳ ಸಂಖ್ಯೆ ಜಾಸ್ತಿ ಇದೆ. ಆದಾಗ್ಯೂ ಸಹ ಹಾಲಿನ ಉತ್ಪಾದನೆಯಲ್ಲಿ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಅಂದ್ರೆ ಹಾಲಿನ ಒಂದು ರೆವಲ್ಯೂಷನ್, ವೈಟ್ ರೆವಲ್ಯೂಷನ್. ಸೊ ಆ ಈ ವೈಟ್ ರೆವಲ್ಯೂಷನ್ ಇಂದ ಹಾಲಿನ ಕ್ರಾಂತಿ, ಕ್ಷೀರಕ್ರಾಂತಿ ಅಂತ ಹೇಳಿ ನಾವು ಕರಿಬಹುದು. ಸೊ ಕ್ಷೀರಕ್ರಾಂತಿಯನ್ನ ಆದಾಗ ಇಂಡಿಯಾದಲ್ಲಿ ಕ್ಷೀರಕ್ರಾಂತಿಯ ಮುಖಾಂತರ ಅವತ್ತಿನಿಂದ ಏನು ಮಿಶ್ರತಳಿ ದನಗಳನ್ನ ನಮ್ಮ ಭಾರತದಲ್ಲಿ ಪ್ರಸ್ತುತ ಪಡಿಸಿದ್ರು 92ನಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾನೆ ಬಂದಿದೆ. ಇದಕ್ಕೆ ಮುಖ್ಯವಾಗಿ ವರ್ಗೀಸ್ ಕುರಿಯನ್ ಅವರು ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದರಿಂದಲೇ ಭಾರತ ಇವತ್ತಿನ ದಿನ ನಾಟಿ ತಳಿಗಳ ಉತ್ಪಾದನೆ ಕಡಿಮೆ ಇದ್ರೂ ಸಹ ವಿದೇಶಿ ತಳಿಗಳ ಒಂದು ಮಿಶ್ರ ತಳಿ ದನಗಳು ಅವುಗಳಿಂದ ಹಾಲಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಈಗ ನೋಡ್ರಿ, ನಮ್ಮ ಭಾರತ ದೇಶ ಜಗತ್ತಿನಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ, ಆದರೆ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆಯಲ್ಲಿ ಬಹಳಷ್ಟು ಕಡಿಮೆ ಇದೆ ನಮ್ದು. ಈ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ಏನು ಹೊಸ ತಂತ್ರಜ್ಞಾನಗಳನ್ನ ನಮ್ಮ ಒಂದು ಹಾಲಿನ ಉತ್ಪಾದನೆಯಲ್ಲಿರಬಹುದು, ಡೈರಿ ಫಾರ್ಮ್ದಲ್ಲಿ ಏನು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಬೇಕಾಗಿದೆ ಅಂತ ನಾವು ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಲೋಕಲ್ ತಳಿಗಳಿಗೆ ನಾವು ನಮ್ಮಲ್ಲೇ ಸುಧಾರಿತ ತಳಿಗಳಿದ್ದಾವೆ, ನಮ್ಮಲ್ಲೇ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಲವು ತಳಿಗಳಿದ್ದಾವೆ. ಸೊ ಅಂಥ ತಳಿಗಳ ಒಂದು ಓರಿಯವನ್ನು ನಾವು ಅವುಗಳ ಜೊತೆ ಕ್ರಾಸ್ ಮಾಡಿದಾಗ ಸೊ ಬರ್ತಕ್ಕಂಥ ಮೊದಲ ಪೀಳಿಗೆ ಏನಿದೆ ಅದು ಹೆಚ್ಚಿನ ಹಾಲನ್ನು ಕೊಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಬ್ರೀಡಿಂಗ್ನಲ್ಲಿ ಅಂದರೆ ತಳಿ ಸಂವರ್ಧನೆಯನ್ನು ನಾವು ಮಾಡಬೇಕಾಗತ್ತೆ. ತಳಿ ಸಂವರ್ಧನೆಯಲ್ಲಿ ಮುಖ್ಯವಾಗಿ ನಾವು ಉನ್ನತ ತಳಿಗಳು ನಮ್ಮ ಭಾರತ ದೇಶದಲ್ಲಿ ನೀವು ಗಿರ್ ಆಕಳ ನೋಡಿರ್ಬೋದು ಅಥವಾ ರೆಡ್ ಸಿಂಧಿ ನೋಡಿರ್ಬೋದು, ಥಾರ್ಪರ್ಕರ್ ನೋಡಿರ್ಬೋದು, ಇವೆಲ್ಲ ಮತ್ತೆ ಸಾಹಿವಾಲ್, ಈ ನಾಲ್ಕು ಅತಿ ಹೆಚ್ಚು ಹಾಲು ಕೊಡ್ತಕ್ಕಂತ 5 ತಳಿಗಳು. ಅಂದ್ರೆ ಇವು ನಮ್ಮ ಸ್ಥಳೀಯ ತಳಿಗಳು. ಸ್ಥಳೀಯ ತಳಿಗಳು. ಸೊ ಭಾರತ ದೇಶದ ದೇಶೀಯ ತಳಿಗಳು. ಇಂಥ ತಳಿಗಳನ್ನ ನಾವು ಹುಡುಕ್ಬಿಟ್ಟು ಇವುಗಳ ವೀರ್ಯವನ್ನ ನಾವು ನಾಟಿ ತಳಿಗಳು ನಮ್ಮಲ್ಲಿ ಏನು ಲೋಕಲ್ ತಳಿಗಳು, ದೇಸಿ ತಳಿಗಳು, ಕಡಿಮೆ ಉತ್ಪಾದಕತೆ ಇರತಕ್ಕಂಥ ತಳಿಗಳೇನಿದಾವೆ ಅವುಗಳ ತಳಿ ಸಂವರ್ಧನೆ ಕ್ರಾಸಿಂಗ್ ಮಾಡಿದಾಗ ಹುಡ್ತಕ್ಕಂಥ ತಳಿಗಳು ಮೊದಲನೇ ಪೀಳಿಗೆ ತಳಿಗಳು ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಸಾಧ್ಯ ಇರುತ್ತೆ. ಸೊ ಉತ್ಪಾದಕತೆ ಜಾಸ್ತಿ ಮಾಡಲಿಕ್ಕೆ ಇದು ಒಂದು ಉಪಾಯ. ಅಂದ್ರೆ ತಳಿ ಸಂವರ್ಧನೆ ಮಾಡೋದು ಬಹಳ ಮುಖ್ಯ. ಈಗ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥವ್ರಿಗೆ ತಾವು ತಜ್ಞರಾಗಿ ಏನು ಸಲಹೆಯನ್ನ ಕೊಡ್ತೀರಿ? ಎಮ್ಮೆಯಿಂದ ಪ್ರಾರಂಭ ಮಾಡೋದು ಒಳ್ಳೇದಂತೀರೋ ಅಥವಾ ಆಕಳಗಳಿಂದ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡೋದು ಒಳ್ಳೇದಂತೀರಿ, ಹೇಗೆ? ಸೊ ಇದು ಬಹಳ ಒಳ್ಳೆಯ ಒಂದು ಪ್ರಶ್ನೆ. ಸೊ ನಾವು ನೋಡಿರ್ಬೋದು ಸಾಕಷ್ಟು ರೈತರಲ್ಲಿ ದ್ವಂದ್ವ ಇದೆ, ಏನಪ್ಪ ಎಮ್ಮೆ ಸಾಕಾಣಿಕೆ ಮಾಡಲ ಆಕಳ ಸಾಕಾಣಿಕೆ ಮಾಡಲ ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಅಂದ್ರೆ ಪ್ರಥಮವಾಗಿ ನೀವು ಡೈರಿ ಮಾಡ್ತಕ್ಕಂಥವ್ರು ಅದು ಎಮ್ಮೆ ಆಗಿರ್ಬೋದು ಆಕಳ ಆಗಿರ್ಬೋದು ಪ್ರಥಮವಾಗಿ ತರಬೇತಿಯನ್ನು ತಗೋಬೇಕು. ಅದು ಬಹಳ ಮುಖ್ಯ. ಹೌದು, ಈ ಮಿಶ್ರ ತಳಿ ದನಗಳು ಮತ್ತೆ ಹೆಚ್ಚಿನ ಹಾಲನ್ನು ಕೊಡ್ತಕ್ಕಂಥ ಎಮ್ಮೆ ತಳಿಗಳನ್ನ ನಾವು ಸಾಕಾಣಿಕೆ ಮಾಡಬೇಕಾದ್ರೆ ಇವುಗಳಿಗೆ ತರಬೇತಿ ಬಹಳ ಮುಖ್ಯ ಆಗುತ್ತೆ. ತರಬೇತಿ ಪಡ್ಕೊಂಡ್ರೆ ಅದರ ಆಹಾರವನ್ನ ಯಾವ ರೀತಿ ಕೊಡಬೇಕು, ಆಮೇಲೆ ಹಸಿರು ಮೇವು ಒಣಮೇವನ್ನ ಯಾವ್ಯಾವ ತರದ ಮೇವುಗಳನ್ನ ಬೆಳೆಸಬೇಕು, ಸೊ ಇದು ಬಹಳ ಮುಖ್ಯ ಆಗುತ್ತೆ. ನಾವು ಬರೀ ಸಮತೋಲನ ಆಹಾರ ಅಥವಾ ನಾವು ತಿಂಡಿ ಮಿಶ್ರಣ ಅಥವಾ ದಾಣಿ ಅಂತ ಏನ್ ಹೇಳ್ತೀವಿ ಬರೀ ಅದನ್ನೇ ಕೊಟ್ಟು ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತರಬೇತಿ ನಮ್ಮಲ್ಲೂ ನಡೀತಾ ಇರುತ್ತೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆವಾಗ ಆವಾಗ ತರಬೇತಿಯನ್ನು ಕೊಡ್ತಾ ಇರ್ತೀವಿ, 21 ದಿನದ ತರಬೇತಿಯನ್ನು ಕೊಡ್ತಾ ಇರ್ತೀವಿ. ಸೊ ಅಥವಾ 3 ದಿನದ ತರಬೇತಿಯನ್ನ ಅಂದ್ರೆ ಆ ಒಂದು ಬಜೆಟ್ಗೆ ಅನುಗುಣವಾಗಿ ನಾವು ತರಬೇತಿಯನ್ನು ಕೊಡ್ತೀವಿ. ಆ ತರಬೇತಿಯಲ್ಲಿ ಭಾಗವಹಿಸಿ ಮೊದಲು ಮಾಹಿತಿ ಪಡೆಯೋದು ಬಹಳ ಮುಖ್ಯ. ಇದಾದ ನಂತರ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನೀವು KMF ಗೆ ಹಾಲು ಹಾಕದ ಆದ್ರೆ ಅಲ್ಲಿ ಆಕಳದ ಒಂದು ಸಾಕಾಣಿಕೆ ಮಾಡೋದು ಬಹಳ ಸೂಕ್ತ. ಅಥವಾ ಮನೆ ಮನೆಗೆ ನಾವು ಹಾಲು ಹಾಕ್ತಿವಿ ಅಂದ್ರೆ ಎಮ್ಮೆ ಉತ್ಪಾದನೆ ಎಮ್ಮೆ ಹಾಲಿನ ಎಮ್ಮೆ ಸಾಕಾಣಿಕೆಯಲ್ಲಿ ಮಾಡೋದು ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಮ್ಮೆ ಹಾಲಿನ ಇದು ನಾವು KMF ಅಲ್ಲಿ ನೋಡಿದಾಗ ಬೆಣ್ಣೆ ಅಂಶದ ಆಧಾರದ ಮೇಲೆ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ. ಸ್ಥಳೀಯವಾಗಿ ಹೆಚ್ಚಿನ ಒಂದು ಬೆಲೆಗೆ ಹಾಲು ಮಾರಾಟ ಆಗುತ್ತೆ. ತಮ್ಗೆಲ್ಲ ತಿಳಿದಿರೋ ಹಾಗೆ ರಾಯಚೂರಲ್ಲಿ 65-70 ರೂಪಾಯಿ ವರೆಗೂ ಹಾಲನ್ನ ಮಾರಾಟ ಆಗುತ್ತೆ. ಆಕಳದ ಹಾಲು 40-45 ರೂಪಾಯಿ ವರೆಗೂ ಹಾಲಿನ ಮಾರಾಟ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ನಿಮಗೆ ಏನು ಡಿಮ್ಯಾಂಡ್ ಇದೆ, ಆಕಳದ ಹಾಲಿದೆಯೋ ಅಥವಾ ಎಮ್ಮೆ ಹಾಲಿದೆಯೋ ಅದನ್ನು ನೋಡಿಕೊಂಡು ಸೂಕ್ತ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬಹುದು. ಈಗ ಇನ್ನೊಂದು ಪ್ರಮುಖವಾದದ್ದು ಪ್ರಶ್ನೆ ಏನಂತಂದ್ರೆ, ಹೈನುಗಾರಿಕೆಯನ್ನ ಬಹಳಷ್ಟು ಕಲ್ತಂತ ಯುವಕರು ಇತ್ತೀಚೆಗೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಕೆಲವೊಂದು ಜನ ಯುವಕರು ವಿಚಾರ ಮಾಡ್ತಿರ್ತಾರೆ, ಅವರಿಗೆ ಭೂಮಿ ಇರೋದಿಲ್ಲ, ನೀರಾವರಿ ಅನುಕೂಲತೆಗಳು ಇರೋದಿಲ್ಲ, ಆದರೂ ಹೈನುಗಾರಿಕೆಯನ್ನ ಮಾಡ್ಬೇಕಂತಕ್ಕಂಥ ಅತಿ ಉತ್ಸಾಹ ಇರುತ್ತೆ ಅವರಲ್ಲಿ. ಹೇಗೆ ಇಲ್ಲಿ ಅಂಥವ್ರು ಹೈನುಗಾರಿಕೆ ಪ್ರಾರಂಭ ಮಾಡಬಹುದಂತೀರಾ? ಹೇಗೆ, ಹೊಲ ಇಲ್ಲ ಅಥವಾ ತೋಟ ಇಲ್ಲ ಅಥವಾ ಇವತ್ತು ನಾವು ನೀರಿನ ಅನುಕೂಲತೆ ಇಲ್ಲ ನನಗೆ ಅಂತಕ್ಕಂಥವ್ರು ಮಾಡಬಹುದಾ? ಹೇಗೆ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಪ್ರಥಮವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹಸಿರು ಮೇವು ಮತ್ತು ಒಣಮೇವು. ಸೊ ನಾವು ಸ್ವಂತ ಉತ್ಪಾದನೆ ಮಾಡ್ತಿರಬೇಕು, ಉತ್ಪಾದನೆ ಮಾಡಬೇಕು. ಸೊ ನೀವು ಹೈನುಗಾರಿಕೆಯಲ್ಲಿ ತೊಡಗಬೇಕಾದ್ರೆ ಪ್ರಥಮವಾಗಿ ಬೇಕಾಗಿರ್ತಕ್ಕಂಥದ್ದು ಭೂಮಿ ಮತ್ತು ನೀರಾವರಿ ಸೌಲಭ್ಯ ಬೇಕೇ ಬೇಕು, ಬೇಕೇ ಬೇಕು. ಇದಿಲ್ಲ ಅಂತಂದ್ರೆ ಹೈನುಗಾರಿಕೆಯನ್ನ ನಾವು ಮಾಡ್ಲಿಕ್ಕೆ ಮಾಡಬಹುದು, ಆದ್ರೆ ಲಾಭದಾಯಕ ಆಗೋದಿಲ್ಲ. ಹೌದು, ಈಗ ಸಿಟಿಗಳಲ್ಲಿ ಹತ್ತಿರದಲ್ಲಿ ಪ್ರಾರಂಭ ಮಾಡಿ ಅನೇಕ ಜನ ಬರೇ ಸಮತೋಲನ ಆಹಾರ ಕೊಟ್ಟು ಹಸಿರು ಮೇವನ್ನ ಕಡಿಮೆ ಮಾಡಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾರೆ. ಅಂದ್ರೆ ಅದು ಕಟ್ಟುವ ಪ್ರಕ್ರಿಯೆ ಅಥವಾ ಗರ್ಭಧಾರಣೆ ಪ್ರಕ್ರಿಯೆಯಲ್ಲಿ ಏರುಪೇರುಗಳು, ಗರ್ಭ ಧರಿಸದೇ ಇರತಕ್ಕಂಥದ್ದು ಅಥವಾ ಹಾಲಲ್ಲಿ ಬೆಣ್ಣೆ ಅಂಶ ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಅನೇಕ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಸೊ ಇದಕ್ಕೆ ಮೈನ್ ಏನಾಗಿ ಅಂತಂದ್ರೆ ಸ್ವಾಭಾವಿಕವಾಗಿ ಹಸುಗಳಾಗಲಿ ಎಮ್ಮೆಗಳಾಗಲಿ ತಿಂತಕ್ಕಂಥ ಹಸಿರು ಮೇವು, ಒಣಮೇವು ಮತ್ತೆ ದಾಣಿ ಮಿಶ್ರಣ ಮೂರನ್ನು ನಾವು ಕೊಡಬೇಕು. ಅದರಲ್ಲಿ 50% ನಾವು ಹಸಿರು ಮೇವನ್ನು ಕೊಡಬೇಕು, 25% ಒಣಮೇವನ್ನು ಕೊಡಬೇಕು, ಇನ್ನು 25% ದಾಣಿ ಮಿಶ್ರಣದ ಪಾತ್ರ ಇರುತ್ತೆ. ಸೊ ಈ ರೀತಿಯಾದಂತ ಒಂದು ಮೇವನ್ನ ಅಥವಾ ಒಂದು ಆಹಾರವನ್ನ ಪೂರೈಕೆ ಮಾಡೋದ್ರಿಂದ ಮಾತ್ರನೇ ಲಾಭದಾಯಕ ಹೈನುಗಾರಿಕೆಯನ್ನು ಮಾಡಬಹುದು ನಾವು. ಸೊ ಈ ನಿಟ್ಟಿನಲ್ಲಿ ಲ್ಯಾಂಡ್ ಇಲ್ಲದೆ ಇರತಕ್ಕಂಥವ್ರು ಲೀಸ್ಗೆ ಹಾಕೊಂಡು ಬೇಕಾದ್ರೆ ಲ್ಯಾಂಡ್ ಇದು ಮಾಡಿಕೊಂಡು ಹಸಿರು ಮೇವನ್ನ ಉತ್ಪಾದನೆ ಮಾಡಲೇಬೇಕಾಗುತ್ತೆ. ಹಸಿರು ಮೇವನ ಉತ್ಪಾದನೆ ಮಾಡದೆ ಲಾಭದಾಯಕ ಹೈನುಗಾರಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂತಂದ್ರೆ, ಎಮ್ಮೆ ಸಾಕಾಣಿಕೆಯನ್ನ ಮಾಡಿದ್ರೆ ಅಂದ್ರೆ ಒಳ್ಳೇದು, ಒಳ್ಳೆ ಲಾಭ ಬರತಕ್ಕಂತ ವಿಚಾರ ಹೇಳಿದ್ರಿ. ಎಮ್ಮೆ ಸಾಕಾಣಿಕೆಯನ್ನ ಮಾಡಿದ್ರೆ ಯಾವ ತಳಿ ಸಾಕಾಣಿಕೆ ಮಾಡೋದು ಒಳ್ಳೇದು? ಆಕಳದಿಂದ ಡೈರಿಯನ್ನ ಪ್ರಾರಂಭ ಮಾಡಿದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡಿ ಡೈರಿ ಫಾರ್ಮಿಂಗ್ ಮಾಡೋದು ಒಳ್ಳೇದಂತಿರ್ತಾವ? ಎಮ್ಮೆ ಸಾಕಾಣಿಕೆಯಲ್ಲಿ ಮಾಡುವಂತ ಒಂದು ಇದಾದ್ರೆ ಮುರ್ರಾ ಎಮ್ಮೆಗಳು, ಮುರ್ರಾ ಎಮ್ಮೆ ತಳಿಗಳು, ಇವು ನಾವು ಇದಕ್ಕೆ ಪಂಜಾಬ್ ಅಥವಾ ಹರಿಯಾಣ ಅಲ್ಲೇ ಹೋಗಿ ತರಬೇಕಂತ. ಮುರ್ರಾ ಮತ್ತೆ ಇನ್ನೊಂದು ಸುರ್ತಿ ಅಂತ ಏನೋ, ಸುರ್ತಿ ಅಂತ ಒಂದು ಬರುತ್ತೆ, ಇದು ಗುಜರಾತ್ ನ ತಳಿ ಇದು ಸುರ್ತಿ. ಸೊ ಈಗಾಗಲೇ ಸುರ್ತಿ ಏನಿದೆ ಅತಿ ಹೆಚ್ಚು ಬೆಣ್ಣೆ ಅಂಶ ಕೊಡ್ತಕ್ಕಂಥದ್ದು, ಕಡಿಮೆ ಹಾಲನ್ನು ಕೊಡ್ತಕ್ಕಂಥದ್ದು ಸುರ್ತಿ. ಸುರ್ತಿ ನಾವು 11% ವರೆಗೂ ಬೆಣ್ಣೆ ಅಂಶವನ್ನು ನೋಡಬಹುದು ಸುರ್ತಿ ತಳಿಯಲ್ಲಿ. ಸೊ ಬೆಣ್ಣೆ ಅಂಶಕ್ಕೆ ಫೇಮಸ್ ಅದು. ಸೊ ಇನ್ನೊಂದಾಗಿ ಹಾಲಿನ ಒಂದು ಇದನ್ನ ನೋಡೋದಾದ್ರೆ ಮುರ್ರಾ ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ, ಇಳುವರಿ ಜಾಸ್ತಿ ಇರುತ್ತೆ, ಬೆಣ್ಣೆ ಅಂಶ 6.5-7.5 ಇರುತ್ತೆ. ಇನ್ನೊಂದು ಜಾಫರ್ ಬಾದಿ ಅಂತ, ಜಾಫರ್ ಬಾದಿ ಅಂತ ನೀವು ನೋಡಿದಾಗ ಇದರಲ್ಲಿ ಜೆ ಆಕಾರದ ಕೋಡುಗಳಿರುತ್ತೆ. ಮುರ್ರಾ ಎಮ್ಮೆಯಲ್ಲಿ ನೀವು ರಿಂಗ್ ಅಂತ ಹೇಳ್ಬೋದು ಅಥವಾ ಸರ್ಕ್ಲಿಂಗ್ ಹಾರ್ನ್ಸ್ ಅಂತ ಹೇಳಿ ಹೇಳ್ತೀವಿ, ಅಂದ್ರೆ ರೌಂಡ್ ಆಗಿರತಕ್ಕಂಥ ಕೋಡುಗಳನ್ನು ನಾವು ನೋಡಬಹುದು. ಈ ಎರಡು ತಳಿಗಳು ಜಾಫರ್ ಬಾದಿ ಮತ್ತೆ ಮುರ್ರಾ, ಎರಡು ತಳಿಗಳು ಸಹ ಹೆಚ್ಚಿನ ಹಾಲಿನ ಇಳುವರಿಯನ್ನ ಕೊಡುವಂತ ಸಾಮರ್ಥ್ಯವನ್ನ ಹೊಂದಿದ್ದಾವೆ. ಸೊ ಇವುಗಳನ್ನ ಇವು ಲೋಕಲ್ ಆಗಿ ನಮ್ಮಲ್ಲಿ ಮುರ್ರಾ ಎಮ್ಮೆ ತಳಿಗಳು ಸಿಗೋದಾದ್ರೆ ಬಹಳ ಅನುಕೂಲ. ನಾವು ಏಕದಮ್ ಅಲ್ಲೇ ಪಂಜಾಬ್ ಹರಿಯಾಣ ಮೂಲ ತಳಿಗಳು ಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕಾಗುತ್ತೆ ಅಥವಾ ಗುಜರಾತ್, ಅಲ್ಲಿಂದ ತಂದು ಸಾಕಾಣಿಕೆ ಮಾಡೋದು ಸ್ವಲ್ಪ ದುಬಾರಿ ಆಗುತ್ತೆ, ಅವು ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಲೋಕಲ್ ಆಗಿ ಅಂದ್ರೆ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಮುರ್ರಾ ಅಥವಾ ಜಾಫರ್ ಬಾದಿ ಎಮ್ಮೆ ತಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಹೆಚ್ಚಿನ ಹಾಲಿನ ಇಳುವರಿಯನ್ನ ಪಡಿಬಹುದು ಮತ್ತು ಅವುಗಳ ನಿರ್ವಹಣೆಯನ್ನು ಸಹ ಅಷ್ಟೇ ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಮ್ಮೆಗಳಲ್ಲಿ ಗರ್ಭಧಾರಣೆ ಏನಿದೆ ಅದು ಬಹಳನೇ ಕಷ್ಟ. ನಾವು ಕೃತ ಗರ್ಭಧಾರಣೆಯಿಂದ ಸಕ್ಸಸ್ ರೇಟ್ ಬಹಳ ಕಡಿಮೆ ಎಮ್ಮೆಗಳಲ್ಲಿ. ಸೊ ಹಾಗಾಗಿ ಅವುಗಳಿಗೆ ನಾವು ಎಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ತೀವಿ ಅಲ್ಲಿ ಕೋಣಗಳನ್ನ ಸಾಕಾಣಿಕೆ ಮಾಡಲೇಬೇಕು, ಮಾಡಲೇಬೇಕು. ಇಲ್ಲಾಂದ್ರೆ ಗರ್ಭ ಧರಿಸುವಂತ ಪ್ರಕ್ರಿಯೆ ಕಡಿಮೆ ಆಗಿ ಡೈಲಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ಕೃತ ಗರ್ಭಧಾರಣೆಯ ಒಂದು ಸಕ್ಸಸ್ ರೇಟ್ ಅಂತ ಏನಿದೆ ಅದು ಸಾಮಾನ್ಯವಾಗಿ ಎಮ್ಮೆಗಳಲ್ಲಿ ಬೆದೆ ಕಂಡಿಡಿಯೋದೇ ಕಷ್ಟ, ಮೂಕು ಬೆದೆ ಜಾಸ್ತಿ ಇರುತ್ತೆ ಎಮ್ಮೆಗಳಲ್ಲಿ. ಸೊ ಹಾಗಾಗಿ ನಾವು ಕೋಣವನ್ನ ಸಾಕಿದ್ರೆ ಮಾತ್ರನೇ ಎಮ್ಮೆ ಒಂದು ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಎಮ್ಮೆಗಳ ಅದು ಕೋಣ ಇದ್ದೇನೆ ಚೆನ್ನಾಗಿ. ಈಗ ಆಕಳ ಸಾಕಾಣಿಕೆ ಮಾಡ್ಬೇಕು ಅನ್ನೋರಿಗೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೋದು ಅಂತೀರಿ? ಆಕಳ ಸಾಕಾಣಿಕೆಯನ್ನ ಮಾಡುವಂತವರು ಸಹ ಈಗ ನಾವು ಸ್ಥಳೀಯವಾಗಿ ಯಾವ ಒಂದು ಡಿಮ್ಯಾಂಡ್ ಇದೆ ಅನ್ನೋದನ್ನ ನೋಡ್ಕೋಬೇಕು. ಡಿಮ್ಯಾಂಡ್ ಅಂದ್ರೆ ಏನು, ಹಾಲಿನ ಡಿಮ್ಯಾಂಡ್ ಅಥವಾ ಏನು? ಕೆಲವು ವಿದ್ಯಾವಂತ ಇವರು ಅಥವಾ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅವೇರ್ನೆಸ್ ಇರತಕ್ಕಂಥವ್ರು ಗಿರ್ರ ಆಕಳದ ಹಾಲು ಅಥವಾ ದೇಸಿಯ ಹಾಲಿಗೆ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ನಮ್ಮ ಸ್ಥಳೀಯ ಆಕಳುಗಳು ಸ್ಥಳೀಯ ಆಕಳುಗಳ ಹಾಲಿಗೆ ಹೆಚ್ಚಿನ ಬೇಡಿಕೆ ಇದೆ, ಹೆಚ್ಚಿನ ಮೊತ್ತವನ್ನ ದುಬಾರಿ ಹಣವನ್ನ ಕೊಟ್ಟು ಹಾಲನ್ನ ಕೊಂಡ್ಕೊಳ್ತಾರೆ. ಸೊ ಆರೋಗ್ಯಕ್ಕೆ ಈಗಾಗಲೇ ತಾವೆಲ್ಲರೂ ನೋಡಿರ್ಬೋದು, ದೇಸಿಯ ಹಾಲು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತಂದು ಹೇಳಿ ಹೇಳ್ತಾರೆ. ಅದು A2 milk ಅಂತಂದು ಹೇಳಿ ಕರಿತೀವಿ. ಸೊ ನಮ್ಮ ಭಾರತದ 5 ತಳಿ ಯಾವುದು ಅಂತ ಅಂದ್ರೆ ನಾವು ಆಕಳ ಅಂತ ಹೇಳಲ್ಲ, ಇದು ಎಮ್ಮೆ. ಸೊ ಎಮ್ಮೆಗಳು ಅನಾದಿ ಕಾಲದಿಂದಲೂ ಸಹ ಭಾರತದಲ್ಲಿ ನಾವು ಹೈನುಗಾರಿಕೆಯನ್ನು ಮಾಡ್ತಾ ಬಂದಿದ್ದೀವಿ. ಸೊ ಎಮ್ಮೆ ತಳಿ ಯಾವುದು, ಹೈನುಗಾರಿಕೆಯಲ್ಲಿ ಭಾರತದ 5 ತಳಿ ಯಾವುದು ಅಂತ ಅಂದ್ರೆ ನಾವು ಎಮ್ಮೆ ಅಂತಂದೇ ಹೇಳಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಆ ಹಸುವಿನ ತಳಿಗಳನ್ನು ನೀವು ನೋಡಬೇಕಾದ್ರೆ ದೇಶೀಯ ತಳಿಗಳು ಅದರಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳನ್ನು ನಾವು ಹುಡುಕ್ಬಿಟ್ಟು ಕೊಂಡ್ಕೊಂಡು ಹೈನುಗಾರಿಕೆಯನ್ನು ಮಾಡಿದರೆ ಯಶಸ್ವಿಯಾಗಿ ನಾವು ಅದನ್ನು ನಿರ್ವಹಣೆ ಮಾಡಬಹುದು. ತಾವು ತಜ್ಞರಾಗಿ ಏನು ಹೇಳ್ತೀರಿ, ಇತ್ತೀಚೆಗೆ ಏನು ಒಂದು ಬದಲಾವಣೆಗಳು ಈ ಹೈನುಗಾರಿಕೆಯಲ್ಲಿ ಆಗ್ತಿದ್ದೇವೆ, ತಂತ್ರಜ್ಞಾನಗಳು ಹೊಸದಾಗಿ ಬರ್ತಾ ಇದ್ದಾವೆ, ಈ ಎಲ್ಲ ಬಹಳಷ್ಟು ಜನ ಸಾವಯವ ಹಾಲು ಸಾವಯವ ಬೆಣ್ಣೆ ಸಾವಯವ ತುಪ್ಪ ಅಂತಕ್ಕಂಥ ವಿಚಾರಗಳಲ್ಲಿ ಕೇಳ್ತಾ ಇದೆ, ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಹೊಸ ತಂತ್ರಜ್ಞಾನ ಹೊಸ ಮಾಹಿತಿ ಏನಿದೆ ಹೈನುಗಾರಿಕೆಯಲ್ಲಿ? ಹೈನುಗಾರಿಕೆಯಲ್ಲಿ ಪ್ರಥಮವಾಗಿ ನಾವು ಆಹಾರದಲ್ಲಿ ಆಹಾರದಲ್ಲಿ ಅನೇಕ ತಂತ್ರಜ್ಞಾನಗಳು ಇವತ್ತಿನ ದಿನ ನಾವು ನೋಡಬಹುದು. ಇದರಲ್ಲಿ ರೀಸೆಂಟ್ ಆಗಿ ಬಂದಿರತಕ್ಕಂಥ ತಂತ್ರಜ್ಞಾನ ಅಂದ್ರೆ ಸಂಪೂರ್ಣ ಪಶು ಆಹಾರ ಅಥವಾ TMR ಅಂತೇಳಿ ನಾವು ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತೇಳಿ ಕರಿತೀವಿ. ಸೊ ಇದು ಇತ್ತೀಚೆಗೆ ಬಂದಂತ ಕಾನ್ಸೆಪ್ಟ್ ಇದು. ಆದ್ರೆ ರೈತರಲ್ಲಿ ಹೆಚ್ಚು ಜನಪ್ರಿಯತೆಯನ್ನ ಇದು ಕಂಡಿಲ್ಲ, ಈ TMR ಫೀಡಿಂಗ್ ಏನಿದೆ ಅಷ್ಟು ಜನಪ್ರಿಯತೆಯನ್ನ ಕಂಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಈಗ ಇದರಲ್ಲಿ ನಾವು ವಯಸ್ಸಿಗೆ ಅನುಗುಣವಾಗಿ ಬ್ಲಾಕ್ಸ್ ಅನ್ನ ಮಾಡಬೇಕಾಗುತ್ತೆ, ಮತ್ತೆ TMR ಮಾಡ್ತಕ್ಕಂತ ಒಂದು ಮಿಷನರಿ ಸಹ ಬಹಳ ಕಾಸ್ಟ್ಲಿ. ಸೊ ಇವೆಲ್ಲ ಕಡೆ ಲಭ್ಯ ಇಲ್ಲ. ಹಾಗಾಗಿ ಈ ಒಂದು ತಂತ್ರಜ್ಞಾನ ಜನಪ್ರಿಯತೆ ಕಡಿಮೆ ಮತ್ತೆ ದುಬಾರಿ ತಂತ್ರಜ್ಞಾನ ಆಗಿರೋದ್ರಿಂದ ಹೆಚ್ಚಿಗೆ ಜನಪ್ರಿಯ ಆಗಿಲ್ಲ. ಸೊ ಇದನ್ನ ಜಾಸ್ತಿ ಜನ ಬಳಕೆ ಮಾಡ್ತಾ ಇಲ್ಲ TMR ಬ್ಲಾಕ್ಸ್ ಅನ್ನ. ಸೊ ಈ ನಿಟ್ಟಿನಲ್ಲಿ ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ TMR ಬ್ಲಾಕ್ಸ್ ಅನ್ನ ಮಾಡಿ ಇದನ್ನ ಸಾಮಾನ್ಯ ಜನರಿಗೆ ಹೈನುಗಾರಿಕೆಯಲ್ಲಿ ತೊಡಗಿರೋಂಥವ್ರಿಗೆ ಮಾರಬೇಕು ಅಂತೇಳಿ ನಿರ್ಧಾರ ಮಾಡಿ ಆ ಬ್ಲಾಕ್ಸ್ ಅನ್ನ ತಯಾರು ಮಾಡಲಿಕ್ಕೆ ನಮ್ಮಲ್ಲಿ ಪ್ರಕ್ರಿಯೆ ಶುರುವಾಗಿದೆ. ಸೊ ಇನ್ನು ಕೆಲವು ದಿನಗಳಲ್ಲೇ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೇ ನಾವು ಈ TMR ಸಂಪೂರ್ಣ ಪಶು ಆಹಾರದ ಬ್ಲಾಕ್ಗಳನ್ನು ನಾವು ಮಾರ್ತೀವಿ ರೈತರಿಗೆ. ಈಗ ಮುಖ್ಯವಾಗಿ ಈಗ ಒಂದಂತಂದ್ರೆ ಸೈಲೇಜ್ ಮಾಡ್ತಕ್ಕಂಥದ್ದು, ಹಸಿರು ಮೇವಿನ ಸಮಸ್ಯೆ ಬಹಳಷ್ಟು ರೈತರು ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಹಸಿರು ಮೇವನ್ನ ಸತತವಾಗಿ ಕೊಡ್ಲಿಕ್ಕೆ ಏನಾದರೂ ತಂತ್ರಜ್ಞಾನಗಳು, ಹಸಿರು ಮೇವನ್ನ ಸಂರಕ್ಷಣೆ ಮಾಡತಕ್ಕಂಥ ತಂತ್ರಜ್ಞಾನಗಳು ಅಭಿವೃದ್ಧಿ ಆಗಿದಾವ? ಈಗ ಕೆಲವು ರೈತರು ಅವರಿಗೆ ನೀರಾವರಿ ಸೌಲಭ್ಯ ಇರೋದಿಲ್ಲ, ಮಳೆಗಾಲದಲ್ಲಿ ಚೆನ್ನಾಗಿ ಸಿಗತ್ತೆ ಹಸಿರು ಮೇವು, ಆದ್ರೆ ಬೇಸಿಗೆಯಲ್ಲಿ ಹಸಿರು ಮೇವು ಸಿಗೋದಿಲ್ಲ. ಅಂತವರು ಹಸಿರು ಮೇವನ್ನ ಅವರು ಹಾಗೆ ಕೆಡದ ಹಾಗೆ ಅದನ್ನ ಪ್ರಿಸರ್ವೇಷನ್ ಮಾಡಬಹುದು. ಆ ಒಂದು ಟೆಕ್ನಿಕ್ ಏನಪ್ಪಾ ಅಂದ್ರೆ ರಸಮೇವು ಸೈಲೇಜ್. ಸೊ ಇದನ್ನ ನಾವು ಗುಂಡಿಗಳಲ್ಲಿ ಮಾಡ್ತಕ್ಕಂತ ಒಂದು ಇದು. ಇದರಲ್ಲಿ ಇವತ್ತಿನ ದಿನ ನೀವು ನೋಡೋದಾದ್ರೆ ಪಾಲಿ ಬ್ಯಾಗ್ಸ್ ಬಂದಿದೆ, 50 kg, 1 quintal, 2 quintal, ಟನ್ ವರ್ಗೂ ಬಂದಿದೆ ಬ್ಯಾಗ್ಗಳಲ್ಲಿ ಮಾಡೋದು. ಸೊ ಇದು ಬಹಳ ಸುಲಭ ರೀತಿಯಲ್ಲಿ ಬ್ಯಾಗ್ಸ್ ಮಾರುಕಟ್ಟೆಯಲ್ಲಿ ದೊರಕುತ್ತವೆ. ಸೊ ಈ ಬ್ಯಾಗ್ ಗಳನ್ನ ತಗೊಂಡು ಅದರಲ್ಲಿ ನಾವು 1 ton ವರ್ಗೂ ಮಾಡಬಹುದು. ಸೊ ನಮ್ಮಲ್ಲಿ ಎಷ್ಟು ದನಗಳಿದಾವೆ, ಆಮೇಲೆ ಎಷ್ಟು ಮೇವು ಪ್ರತಿನಿತ್ಯ ಖರ್ಚಾಗುತ್ತೆ ಅದನ್ನ ನೋಡಿಕೊಂಡು ಅದರ ಮೇಲೆ ನಾವು ರಸಮೇವಿನ ಬ್ಯಾಗ್ಸ್ ಅನ್ನ ಫಿಲ್ ಮಾಡಿ ಇಟ್ಕೋಬಹುದು. ಟನ್ ವರ್ಗೂ ಕೆಪಾಸಿಟಿ ಇರ್ತಕ್ಕಂಥವಿದಾವೆ. ಇಲ್ಲ ನಾವು ತಗ್ಗುಗಳನ್ನ ಮಾಡ್ತೀವಿ ಅಂದ್ರೆ 1 cubic meter, 1 meter ಅಗಲ, 1 meter ಉದ್ದ, 1 meter ಆಳ ಇರ್ತಕ್ಕಂತ ಒಂದು ಇದರಲ್ಲಿ 600-700 kg ವರೆಗೂ ಹಸಿರು ಮೇವನ್ನ ನಾವು ಸಂಗ್ರಹಿಸಿ ಇಡಬಹುದು. ಸೊ ಇದು 21 ದಿನಗಳವರೆಗೂ ನಾವು ಇದನ್ನ ತೆಗಿಯಂಗಿಲ್ಲ. ಈ 21 ದಿನಗಳಲ್ಲಿ ಅದ್ರ ಒಳಗಡೆ ಅನರೋಬಿಕ್ ಫರ್ಮೆಂಟೇಷನ್ ಆಗಿ ಅದು ರಸಮಯವಾಗಿ ಶೇಖರಣೆ ಆಗುತ್ತೆ. ಇದನ್ನ ನಾವು ವರ್ಷಗಟ್ಟಲೆ ಇಡಬಹುದು. ಸರಿಯಾದ ರೀತಿಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಇದನ್ನ ನಾವು ಮಾಡಿದೀವಿ ಅಂದ್ರೆ ವರ್ಷಾನುಗಟ್ಟಲೆ ಮೇವು ಹಸಿರು ಮೇವು ಕೆಡದ ಹಾಗೆ ಇಡಬಹುದು. ಸೊ ಈ ರಸಮೇವಿನ ತಂತ್ರಜ್ಞಾನ ಬಹಳಷ್ಟು ದಿನಗಳ ಹಿಂದೆ ಬಂದಂತ ತಂತ್ರಜ್ಞಾನ. ಸೊ ಇದು ಎಲ್ಲ ರೈತರು ಅಳವಡಿಸ್ಕೊಂಡಿಲ್ಲ, ಕೆಲವು ರೈತರು ಅಳವಡಿಸ್ಕೊಂಡಿದ್ದಾರೆ, ಕೆಲವು ರೈತರು ಇನ್ನೂ ಅಳವಡಿಸ್ಕೊಂಡಿಲ್ಲ. ಕಾರಣ ಏನಿಷ್ಟೇ, ಅವರಿಗೆ ಇದ್ರ ಬಗ್ಗೆ ಮಾಹಿತಿನೂ ಸ್ವಲ್ಪ ಕೊರತೆ ಇದೆ. ಸೊ ಅಂತ ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರು, ಮೇವಿನ ಅಭಾವವನ್ನ ಎದುರಿಸ್ತಕ್ಕಂಥ ರೈತರು ಈ ರಸಮೇವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಪಡ್ಕೋಬಹುದು. ಯಾವ ರೀತಿ ಮಾಡಬೇಕು, ಯಾವ ಒಂದು ಮೇವುಗಳು ಸೂಕ್ತ, ರಸಮೇವು ಮಾಡಲಿಕ್ಕೆ ಯಾವ ಮೇವುಗಳು ಸೂಕ್ತ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ. ಈಗ ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಬಹಳ ಮುಖ್ಯ ಯಾವುದೇ ಒಂದು ಹೈನುಗಾರಿಕೆ ಇದ್ರೊಳಗೆ. ಆರೋಗ್ಯ ಕಾಳಜಿ ಇದರಲ್ಲಿ ಏನು ಒಂದು ಬದಲಾವಣೆಯನ್ನು ಗಮನಿಸ್ತಾ ಇದ್ದೀರಿ, ಏನು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಿರ್ತಾವೆ? ಆರೋಗ್ಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ನಮ್ಮಲ್ಲಿ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಮಿಶ್ರ ತಳಿಗಳ ಸಂಖ್ಯೆ ಜಾಸ್ತಿ. ಸೊ ಮಿಶ್ರ ತಳಿಗಳು ಇವು ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ HF ಹೋಲ್ಸ್ಟೈನ್ ಫ್ರಿಶನ್ ಅಂತ ಹೇಳ್ತೀವಿ. ಸೊ ಹಾಲೆಂಡಿಂದ ಬಂದಿರತಕ್ಕಂಥ ತಳಿ, ಅದನ್ನು ನಮ್ಮ ಭಾರತದಲ್ಲಿ ಅಳವಡಿಸ್ಕೊಂಡು ತಳಿ ಸಂವರ್ಧನೆ ಮಾಡಿ ಅದರಿಂದ ಹಾಲಿನ ಉತ್ಪಾದನೆಯಲ್ಲಿ ನಾವು ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥವೆಲ್ಲ HF ಮಿಶ್ರ ತಳಿಗಳು, HF ದೇವಣಿ ಇರ್ಬೋದು ಅಥವಾ HF ಅಲ್ಲಿ ಲೋಕಲ್ ತಳಿ ಏನಿರ್ಬೋದು ಅದು ಕ್ರಾಸ್ ಮಾಡಿರೋಂಥ ಆಗಿರ್ಬೋದು, 50% ವಿದೇಶಿ ತಳಿಗಳೇ ಇದಾವೆ ಇದರಲ್ಲಿ, ಅಂದ್ರೆ ಮಿಶ್ರ ತಳಿಗಳು. ಸೊ ಈ ಮಿಶ್ರ ತಳಿಗಳ ಒಂದು ಪಾಲನೆಯನ್ನ ನಾವು ನೋಡ್ಬೇಕಾದ್ರೆ ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ, ದೇಶಿ ದನಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇರುತ್ತೆ. ಸೊ ಈ ತಳಿಗಳಿಗೆ ಪ್ರಥಮವಾಗಿ ನಾವು ಕಾಲುಬಾಯಿ ಜ್ವರದ ಲಸಿಕೆಯನ್ನು ಹಾಕಲೇಬೇಕು ಪ್ರತಿ ವರ್ಷ 3 times ಅಂತ ಹೇಳ್ತೀವಿ ನಾವು, 4 times ಅಂತ, ಅಟ್ಲೀಸ್ಟ್ 6 times ಆದ್ರೂ ಹಾಕಿಸ್ಲೇಬೇಕು. ಯಾಕಂದ್ರೆ ಕಾಲುಬಾಯಿ ಜ್ವರ ಬಂತು ಅಂದ್ರೆ ಈ ತಳಿಗಳಲ್ಲಿ ಹಾಲಿನ ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯ ಶೇಕಡ 30-40% ಕಡಿಮೆ ಆಗುತ್ತೆ. ಓಹೋ, ಪರ್ಮನೆಂಟ್ ಇದು, ಪರ್ಮನೆಂಟ್ ಕಡಿಮೆ ಆಗುತ್ತೆ 30-40%. ಆಮೇಲೆ ಅನೇಕ ಬೇರೆ ಬೇರೆ ತೊಂದರೆಗಳನ್ನ ನಾವು ನೋಡಬಹುದು, ಗರ್ಭ ಧರಿಸದೇ ಇರತಕ್ಕಂಥದ್ದು, ಬಿಸಿಲಿಗೆ ಹೋದಾಗ ತೇಗ್ತಕ್ಕಂಥದ್ದು, ಸೊ ಈ ತರ ಎಲ್ಲ ಅನೇಕ ಸಮಸ್ಯೆಗಳನ್ನ ನಾವು ನೋಡಿದೀವಿ. ಹಾಗಾಗಿ ಕಾಲುಬಾಯಿ ಲಸಿಕೆಯನ್ನ ತಪ್ಪದೆ ಮಿಶ್ರತಳಿ ಸಾಕಾಣಿಕೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತರು ಮಾಡಿಸ್ಬೇಕು. ಆಮೇಲೆ ಆಹಾರ ಪದ್ಧತಿ, ಈ ಮಿಶ್ರತಳಿ ದನಗಳನ್ನ ಸಾಕಾಣಿಕೆ ಮಾಡಿಬಿಟ್ಟು ಆಹಾರ ಪದ್ಧತಿಯನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅನೇಕ ಕೊರತೆ ರೋಗಗಳನ್ನ ಎದುರಿಸ್ತವೆ ಇವು. ಅದರಲ್ಲಿ ಮುಖ್ಯವಾಗಿ ಖನಿಜಗಳ ಕೊರತೆ ಮತ್ತೆ ಜೀವಸತ್ವಗಳ ಕೊರತೆ. ಇವುಗಳ ಕೊರತೆ ಏನನ್ನ ಕಂಡು ಬಂದಾಗ ಏನಾಗುತ್ತೆ, ಅದರಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ಟು ಮೇಲಕ್ಕೆ ಎದ್ದೇಳದೇ ಇರತಕ್ಕಂಥ ಸ್ಥಿತಿಯನ್ನು ಸಹ ನಾವು ನೋಡಿದೀವಿ ಹಲವಾರು ಮಿಶ್ರತಳಿ ದನಗಳಲ್ಲಿ. ಸೊ ಹಾಗಾಗಿ ಪ್ರಥಮವಾಗಿ ಸಾಂಕ್ರಾಮಿಕ ರೋಗಗಳು ಬರದ ಹಾಗೆ ಲಸಿಕೆ ಹಾಕ್ಸ್ಬೇಕು. ಅದರಲ್ಲಿ ಮುಖ್ಯವಾಗಿ ಕಾಲುಬಾಯಿ ರೋಗದ್ದು, ಮತ್ತೆ ಇನ್ನೊಂದು ನಾವೆಲ್ಲ ನೋಡಿರೋ ಹಾಗೆ ಈ ಕಂದು ರೋಗ, ಬ್ರುಸಲೋಸಿಸ್ ಅಂತ ಹೇಳಿ ನಾವು ಕರಿತಾ ಇದೀವಿ. 6 ತಿಂಗಳ ಒಳಗಿರ್ತಕ್ಕಂಥ ಕರುಗಳಿಗೆ, ಎಲ್ಲ ಕರುಗಳಿಗೂ ಸರ್ಕಾರ ಉಚಿತವಾಗಿ ಕಂದು ರೋಗದ ಲಸಿಕೆಯನ್ನು ಹಾಕ್ತಾ ಇದೆ ಹೆಣ್ಣು ಕರುಗಳಿಗೆ. ಸೊ ಹೆಣ್ಣು ಅಂದ್ರೆ 6 ತಿಂಗಳು ಒಳಗಿದ್ದಂತ ಕರುಗಳಿಗೆ ಉಪಯೋಗ ಇಲ್ಲ. ಸೊ 6 ತಿಂಗಳು ಒಳಗಡೆ ಇರತಕ್ಕಂಥ ಎಲ್ಲ ಕರುಗಳಿಗೂ ಸಹ ನಾವು ಈ ಸರ್ಕಾರದ ಒಂದು ಇದರಿಂದ ಲಸಿಕೆಯನ್ನು ಹಾಕ್ತಾ ಇದಾರೆ ಪಶುಪಾಲನಾ ಇಲಾಖೆಯವರು. ಸೊ ಇದರ ಒಂದು ಸದ್ವಿನಿಯೋಗವನ್ನು ಮಾಡ್ಕೋಬೇಕು. ಇದು ಲೈಫ್ ಟೈಮ್ ಇಮ್ಯುನಿಟಿ ಕೊಡುತ್ತೆ. ಸೊ ರೋಗ ನಿರೋಧಕ ಶಕ್ತಿ, ಅದರ ಜೀವನ ಪರ್ಯಂತ ರೋಗ ನಿರೋಧಕ ಶಕ್ತಿ ಈ ರೋಗದ ವಿರುದ್ಧ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಕಾಲುಬಾಯಿ ರೋಗ ಮತ್ತೆ ಬ್ರುಸಲೋಸಿಸ್, ಕಂದು ಹಾಕುವ ರೋಗ, ಇದ್ರ ಇವೆರಡರ ಒಂದು ಲಸಿಕೆಯನ್ನ ಹಾಕಿ ಹಾಕ್ಸೋದ್ರಿಂದ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಗಂಟಲು ಬೇನೆ ಇದೆ, ಮತ್ತೆ ಚಪ್ಪೆ ರೋಗ ಇದೆ. ಸೊ ಇವೆಲ್ಲ ಅತಿ ಮುಖ್ಯವಾದಂತಹ ಸಾಂಕ್ರಾಮಿಕ ರೋಗಗಳು. ಇವುಗಳ ವಿರುದ್ಧವಾಗಿ ಲಸಿಕೆಯನ್ನು ಹಾಕ್ಸೋದ್ರಿಂದ ನಮ್ಮ ಮಿಶ್ರತಳಿ ದನಗಳನ್ನ ನಾವು ಸಮರ್ಥವಾಗಿ ಈ ರೋಗಗಳಿಂದ ನಾವು ರಕ್ಷಣೆ ಮಾಡಬಹುದು. ಇನ್ನೊಂದು, ಇತ್ತೀಚೆಗೆ ಬಹಳಷ್ಟು ಏನಾದರೂ ಸಂಶೋಧನೆಗಳಾಗಿದ್ದಾವ? ಯಾಕಂದ್ರೆ ಈ ಪಶು ಆಹಾರದಲ್ಲಿರಬಹುದು, ರಾಸುಗಳಿಗೆ ಯಾವ ರೀತಿ ಪೋಷಕಾಂಶಗಳನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಂತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಏನು ಒಂದು ಸಂಶೋಧನೆಗಳು ನಡೀತಾ ಇದ್ದಾವೆ? ಸೊ ಈ ಒಂದು ಆಹಾರ, ಇದಕ್ಕೆ ಆಹಾರ ಪದ್ಧತಿ ಇರಬಹುದು, ಪದ್ಧತಿಯನ್ನ ನಾವು ಬಂದಾಗ ಸಮತೋಲನ ಪಶು ಆಹಾರ, ಸಮತೋಲನ ಪಶು ಆಹಾರ, ಬ್ಯಾಲೆನ್ಸ್ಡ್ ರೇಷನ್ ಅಂತ ನಾವೇನ್ ಕರಿತೀವಿ. ಸೊ ಇದು ಬಹಳ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೈನುಗಾರಿಕೆಯಲ್ಲಿ ಪಡಿತಾ ಇದೆ. ಯಾಕಂದ್ರೆ ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ಬರೀ ಜೋಳ ಅಥವಾ ಕಾಳುಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಒಂದಷ್ಟು ನಾರಿನಂಶ ಇರತಕ್ಕಂಥ ತೌಡು ಅಥವಾ ಏನನ್ನ ಒಟ್ಟನ್ನ ಕೊಡ್ತಾ ಇದ್ವಿ. ಹೌದು, ಸೊ ಏನೋ ಹಸಿರು ಮೇವ ಇತ್ತಪ್ಪ ಅಂದ್ರೆ ಫುಲ್ ಸಂಖ್ಯೆ ಹಸಿರು ಮೇವನೇ ಹಾಕ್ತಾ ಇದ್ವಿ. ಹೌದು, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹಾಲಿನ ಇಳುವರಿ ಜಾಸ್ತಿ ಆಗ್ಬೋದು, ಅಥವಾ ಹಾಲಿನ ಒಂದು ಗುಣಗಳಾದಂತ ಬೆಣ್ಣೆ ಅಥವಾ SNF ಅಂತ ನಾವೇನ್ ಕರಿತೀವಿ ಅದು ಕಡಿಮೆ ಆಗೋದು, ಜಾಸ್ತಿ ಆಗೋದು, ಈ ರೀತಿ ಆಗ್ತಾ ಇತ್ತು. ಈಗೇನಾಗಿದೆ, ಬ್ಯಾಲೆನ್ಸ್ ರೇಷನ್ ಕಾನ್ಸೆಪ್ಟ್ ಬಂದಿದೆ, ಸಮತೋಲನ ಪಶು ಆಹಾರದ ಒಂದು ಕಾನ್ಸೆಪ್ಟ್ ಇದು. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ, ಶೇಕಡ 40-50% ಕಾಳು ನುಚ್ಚು ಮಾಡಿರ್ತಕ್ಕಂತ ಏಕದಳ ಧಾನ್ಯದ ಕಾಳುಗಳು, ಅದಾದ್ಮೇಲೆ 20-30% ಅವುಗಳ ಉತ್ಪಾದನೆಗೆ ಅನುಗುಣವಾಗಿ ತಳಿಗನುಗುಣವಾಗಿ ಇಂಡಿಯನ್ ಹಾಕ್ತೀವಿ 20-30% ವರೆಗೂ. ಇನ್ನು 25-35% ವರೆಗೂ ನಾರಿನ ಅಂಶ, ಪ್ರಥಮವಾಗಿ ಪ್ರಮುಖವಾಗಿ ಈ ಒಂದು ಐನು ರಾಸುಗಳು ಏನಿದೆ, ಮೆಲುಕು ಚೀಲ ಇರುತ್ತೆ ಇವುಗಳಲ್ಲಿ. ಹೌದೌದು, ಎಲ್ಲ ನಮ್ಮೆಲ್ಲ ನಾವು ಸ್ಟೋರ್ ಮಾಡ್ಕೋತಾವೆ. ಒಂದೇ ಹೊಟ್ಟೆ ಇದ್ರೆ ಇವುಗಳಲ್ಲಿ 4 ಹೊಟ್ಟೆ ಇರುತ್ತೆ, 4 ಹೊಟ್ಟೆ ಇರುತ್ತೆ. 4 ಭಾಗಗಳಲ್ಲಿ ಮೊದಲನೇ ಹೊಟ್ಟೆ ಏನಿದೆ ಇದು ಒಂದು ಮೆಲುಕು ಚೀಲ ಅಂತ ಹೇಳಿ ಕರಿತೀವಿ, 2ನೇ ಹೊಟ್ಟೆ ಇದು. ಸೊ 2ನೇ ಹೊಟ್ಟೆಯಲ್ಲಿ ಆಗ್ತಕ್ಕಂಥದ್ದು ಪೂರ್ತಿ ಬ್ಯಾಕ್ಟೀರಿಯಾದಿಂದ ಜೀರ್ಣಕ್ರಿಯೆ ಆಗುತ್ತೆ. ಸೊ ಈ ಜೀರ್ಣಕ್ರಿಯೆ ಬ್ಯಾಕ್ಟೀರಿಯಾದಿಂದ ಆಗ್ಬೇಕಂದ್ರೆ ನಾರಿನಂಶ ಬಹಳ ಮುಖ್ಯ. ಈ ಮೆಲುಕು ಚೀಲದ ಆರೋಗ್ಯ ಕಾಪಾಡಬೇಕು ಅಂದ್ರೆ ನಾರಿನಂಶ ಬಹಳ ಮುಖ್ಯ. ಸೊ ಈ ನಾರಿನಂಶ ಜಾಸ್ತಿ ಇರತಕ್ಕಂಥ ತೌಡು ಇದು 25-35% ವರೆಗೂ ನಾವು ಕೊಡ್ತೀವಿ. ಸೊ ಮೆಲುಕು ಚೀಲದ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಬೆಣ್ಣೆ ಅಂಶ ಚೆನ್ನಾಗಿರುತ್ತೆ, ಹಾಲಿನ ಇಳುವರಿ ಚೆನ್ನಾಗಿರುತ್ತೆ, ಅದರ ಹಸುವಿನ ಆರೋಗ್ಯ ಅಥವಾ ಎಮ್ಮೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆ ಮೆಲುಕು ಚೀಲದ ಆರೋಗ್ಯನ ಕಾಪಾಡಲಿಕ್ಕೆ ನಾರಿನಂಶ ಸೇರಿಸ್ತೀವಿ. ತದನಂತರ ಇದರಲ್ಲಿ ಜೀವಸತ್ವಗಳು ಮತ್ತೆ ಖನಿಜಗಳು ಇವುಗಳನ್ನ ನಾವು 2% ಕೂಡಿಸ್ತೀವಿ, ಮತ್ತೆ ಲವಣಾಂಶ ಉಪ್ಪು 1% ಅಂದ್ರೆ ಒಂದು 100 ಕೆಜಿ ಆಹಾರವನ್ನ ನಾವು ತಯಾರು ಮಾಡ್ತೀವಿ ಅಂದ್ರೆ ಅದರಲ್ಲಿ 40-50% ಕಾಳುಗಳು, ನುಚ್ಚು ಮಾಡಿರ್ತಕ್ಕಂಥ ಕಾಳುಗಳು, 20-25% ಇಂಡಿ, 25-35% ತೌಡು, ಜೊತೆಗೆ 2% ಖನಿಜ ಮಿಶ್ರಣ, 1% ಉಪ್ಪು, ಈ ರೀತಿ ಎಲ್ಲವನ್ನ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಲೀಟರ್ ಹಾಲಿಗೆ 300 ಗ್ರಾಂ, ಆಕಳ ಆದ್ರೆ ಆಕಳ ವೀಕ್ನೆಸ್ ಇತ್ತು ಅಂತಂದ್ರೆ 400 ಗ್ರಾಂ ವರೆಗೂ ಕೊಡಬಹುದು ಇದನ್ನ. ಎಮ್ಮೆಗಳಲ್ಲಾದ್ರೆ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ 500 ಗ್ರಾಂ ವರೆಗೂ ಈ ತರ ತಿಂಡಿಯನ್ನ ಕೊಡಬೇಕು. ಸೊ ಈ ತರ ಒಟ್ಟು ತಿಂಡಿಯನ್ನ ನಾವು 2 ಭಾಗ ಮಾಡಿ ದಿನದ ತಿಂಡಿಯನ್ನ ಹಾಲಿನ ಇಳುವರಿಗೆ ಸರಿಯಾಗಿ ಬೆಳಿಗ್ಗೆ 1/2, 1/4 ಹಾಲು ಹಿಂಡುವ ಟೈಮ್ನಲ್ಲಿ ಕೊಡಬೇಕು. ಸೊ ಈ ರೀತಿ ಕೊಡೋದ್ರಿಂದ ಅದು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಅದರ ಶಕ್ತಿಯ ಕೊರತೆ ಕಡಿಮೆ ಆಗುತ್ತೆ. ಮಿಶ್ರತಳಿ ದನಗಳಲ್ಲಿ ಮುಖ್ಯವಾಗಿ ಶಕ್ತಿಯ ಕೊರತೆ ಜಾಸ್ತಿ ಇರುತ್ತೆ. ಇದನ್ನ ಆಹಾರ ಈ ತರ ಸಮತೋಲನ ಪಶು ಆಹಾರ ಪೂರೈಕೆಯಿಂದ ಶಕ್ತಿಯ ಕೊರತೆಯನ್ನ ಕಡಿಮೆ ಮಾಡಬಹುದು, ಪೌಷ್ಟಿಕಾಂಶಗಳ ಲಭ್ಯತೆಯನ್ನ ಜಾಸ್ತಿ ಮಾಡಬಹುದು. ಇದು ಬಹಳ ಮುಖ್ಯವಾಗಿ ಬಂದಿರತಕ್ಕಂಥ ಕಾನ್ಸೆಪ್ಟ್ ಬ್ಯಾಲೆನ್ಸ್ಡ್ ರೇಷನ್ ಫೀಡಿಂಗ್. ಇದರ ಜೊತೆಗೆ ಹಸಿರು ಮೇವುಗಳು. ಈಗ ಹಸಿರು ಮೇವು ಒಣ ಮೇವಿನ ಪ್ರಮಾಣ ಹೇಗಿರ್ಬೇಕಂತೀರಿ ಪ್ರತಿನಿತ್ಯ? ಹೌದು, ಹಸಿರು ಮೇವು ಶೇಕಡ 50% ಕೊಡಬೇಕು. ಅಂದ್ರೆ ನಾವು ಅಜ್ಮಾಸ್ ಆಗಿ ಒಂದು ಅಪ್ರಾಕ್ಸಿಮೇಟ್ ಆಗಿ ತಂಬ್ ರೂಲ್ ಮೆಥಡ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಹಸುವಿಗೆ 20-25 kg ಹಸಿರು ಮೇವು, ಪ್ರತಿನಿತ್ಯ 5 kg ಒಣಮೇವು, ಹಾಲಿನ ಇಳುವರಿಗೆ ತಕ್ಕಂತೆ ಖನಿಜ ಇದು ಸಮತೋಲನ ಪಶು ಆಹಾರವನ್ನ ಕೊಡಬೇಕಾಗುತ್ತೆ. ಅದೇ ಎಮ್ಮೆಗಳಾದ್ರೆ ಮುರ್ರಾ ಎಮ್ಮೆ ಆಗಿರ್ಬೋದು, ಜಾಫರ್ಬಾದಿ ಎಮ್ಮೆ ಇರ್ಬೋದು, 30-35 kg ವರೆಗೂ ಹಸಿರು ಮೇವು, 5-7 kg ವರೆಗೂ ಒಣಮೇವು, ಆಮೇಲೆ ಹಾಲಿನ ಇಳುವರಿಗೆ ಸರಿಯಾಗಿ ನಾವು ಸಮತೋಲನ ಪಶು ಆಹಾರವನ್ನ ಕೊಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅವುಗಳ ಆರೋಗ್ಯವನ್ನ ಕಾಪಾಡಬಹುದು. ನಿಯಮಿತವಾಗಿ ಅವು ಪ್ರತಿ ವರ್ಷ ಬೆದೆಗೆ ಬರ್ತದೆ, ಪ್ರತಿ ವರ್ಷ ಕರುಗಳನ್ನು ಪಡಬಹುದು, ಅವುಗಳ ಜೀವಿತಾವಧಿಯಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬಹುದು. ಸೊ ಎಮ್ಮೆ ಆಗಲಿ ಹಸು ಆಗಲಿ ಕೊಡ್ತಕ್ಕಂಥ ಹಾಲಿನ ಇಳುವರಿಯನ್ನು ಜಾಸ್ತಿ ಮಾಡಬಹುದು. ಸೊ ಇದರಿಂದ ಲಾಭದಾಯಕ ಹೈನುಗಾರಿಕೆಗೆ ಒಂದು ಸೂಕ್ತ ಒಂದು ನಿರ್ವಹಣೆ ಆಗುತ್ತೆ. ಸೊ ಆಹಾರ ನಿರ್ವಹಣೆ ಬಹಳ ಮುಖ್ಯ. ಇದು ಇತ್ತೀಚಿನ ತಂತ್ರಜ್ಞಾನಗಳಲ್ಲಿ ಒಂದು. ಆಮೇಲೆ ಇನ್ನೊಂದು ತಂತ್ರಜ್ಞಾನ ಏನಪ್ಪಾ ಅಂದ್ರೆ, ಇಷ್ಟು ದಿನ ನಾವೇನು ನಾರಿನಂಶವನ್ನ ಅಷ್ಟೇ ಕೊಡ್ತಾ ಇದ್ವಿ, ನಾರಿನಂಶವನ್ನ ಜೀರ್ಣ ಮಾಡ್ತಕ್ಕಂಥ ಸಾಮರ್ಥ್ಯ ಮೆಲುಕು ಚೀಲದಲ್ಲಿ 30-40% 45% ವರೆಗೂ ಇರ್ತಾ ಇತ್ತು. ಈಗ ಅದರಲ್ಲಿ ಕಿಣ್ವಗಳನ್ನ ಸೇರಿಸ್ತಾ ಇದಾರೆ, ನಾರಿನಂಶ ಜೀರ್ಣ ಮಾಡ್ತಕ್ಕಂಥ ಕಿಣ್ವಗಳು. ಈ ಕಿಣ್ವಗಳು ಎನ್ಝೈಮ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳನ್ನ ಹಾಕಿದಾಗ ಆ ಜೀರ್ಣಕ್ರಿಯೆ 40-50-60 ಹೋಗೋ ಚಾನ್ಸಸ್ ಇದೆ. ಸೊ ಇದು ಇತ್ತೀಚಿನ ಒಂದು ಸಂಶೋಧನೆ, ಈ ಫೈಬ್ರೋಲೈಟಿಕ್ ಎನ್ಝೈಮ್ಸ್ ಅಂತ ನಾವೇನ್ ಹೇಳ್ತೀವಿ, ನಾರಿನಂಶ ಜೀರ್ಣ ಮಾಡ್ತಕ್ಕಂಥ ಕಿಣ್ವಗಳು, ಇವುಗಳು ಸಹ ಹಾಲಿನ ಇಳುವರಿಯನ್ನ ಜಾಸ್ತಿ ಮಾಡ್ತವೆ, ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ತವೆ, ದೇಹಕ್ಕೆ ಪೌಷ್ಟಿಕಾಂಶಗಳ ಲಭ್ಯತೆಯನ್ನ ಜಾಸ್ತಿ ಮಾಡ್ತವೆ. ಈಗ ಇತ್ತೀಚೆಗೆ ಮತ್ತೊಂದು ಸಾವಯವ ವಿಶೇಷವಾಗಿ ನಮ್ಮ ದೇಶೀಯ ಆಕಳ ತಳಿ ಗಿರ್ ಆಕಳ. ಗಿರ್ ಆಕಳ ಅಂದ ತಕ್ಷಣ ಎಲ್ಲರೂ ಒಂಥರ ಪುಳಕಿತರಾಗ್ತಾರೆ. ಗಿರ್ ಆಕಳ ತುಪ್ಪ, ಗಿರ್ ಆಕಳ ಮೊಸರು, ಗಿರ್ ಆಕಳ ಬೆಣ್ಣೆ ಇಂಥವೆಲ್ಲ ಹೇಗೆ ಇದಕ್ಕೆ ವ್ಯಾಲ್ಯೂಯೇಷನ್ ಮಹತ್ವ ಪಡಿತಾ ಇದೆ? ಗಿರ್ ಆಕಳ ಸಾಕಾಣಿಕೆ ಮಾಡೋದು ಒಳ್ಳೇದಂತೀರಾ? ಹೇಗೆ ತಂತ್ರಜ್ಞಾನ ಇದು? 5 ರಾಸುಗಳಲ್ಲಿ ಭಾರತದ ಎಮ್ಮೆಯ 5 ರಾಸುಗಳಲ್ಲಿ ಗಿರ್ ಪ್ರಥಮ ಸ್ಥಾನದಲ್ಲಿದೆ. ಆಕಳ ಹೌದು. ಸೊ ಈ ಗಿರ್ ನಮ್ಮ ದೇಸಿಯ ಆಕಳ, ಉತ್ತಮ ಹಾಲಿನ ಇಳುವರಿಯನ್ನು ಕೊಡ್ತಕ್ಕಂತ ಆಕಳ. ಸೊ ಇದು ಪ್ರಥಮ 3 ತಿಂಗಳು ಕರು ಹಾಕಿದ ಪ್ರಥಮ 3 ತಿಂಗಳಲ್ಲಿ 10-12 liter ವರೆಗೂ ಹಾಲು ಕೊಡುತ್ತೆ, ಬೆಳಿಗ್ಗೆ ಸಾಯಂಕಾಲ ಸೇರಿ. ಸೊ ಆಮೇಲೆ ಬರ್ತಾ ಬರ್ತಾ 6-4 liter ವರೆಗೂ ಬರುತ್ತೆ. ಸೊ ಈ ತಳಿಯ ಒಂದು ಹಾಲಿನಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಔಷಧಿಯ ಗುಣಗಳು. ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಗಿರ್ ಆಕಳ ಹಾಲು ಅಂತಂದ್ರೆ, ಈಗೆಲ್ಲರೂ ಡಿಮಾಂಡ್ ಇದೆ ಬಹಳಷ್ಟು. ಇನ್ನೊಂದೇನು ನಾವು ತಿಳ್ಕೋಬೇಕು ಅಂದ್ರೆ, ಇದು ದೇಸಿಯ ಆಕಳ ಆಗಿರೋದ್ರಿಂದ ಇದು ಉತ್ಪಾದನೆ ಮಾಡ್ತಕ್ಕಂತ ಹಾಲು A2 milk ಅಂತ ಕರಿತೀವಿ. A2 milk ಆರೋಗ್ಯಕ್ಕೆ ಬಹಳ ಒಳ್ಳೇದು. ಈಗ ಎಮ್ಮೆ ಹಾಲು A2 milk ಮತ್ತೆ ಗಿರ್ ಆಕಳದ ಹಾಲು A2 milk. ಹೌದೌದು, ಈ A2 milk ಅಂತ ಬಂದ ತಕ್ಷಣ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹೌದು, ಇದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಎಲ್ಲಾ ತರದ ಒಂದು. ನೋಡ್ರಿ, ಗಿರ್ ಆಕಳ ತುಪ್ಪ ಅಂದ್ರೆ 2,000-3,000 kg ಹಿಂಗೆಲ್ಲ ಡಿಮಾಂಡ್ ಆಗ್ತಾ ಇದೆ, ಬೇಡಿಕೆ ಇದೆ. ಸೊ ಇದರಲ್ಲಿ ನಾವು ಹಾಲನ್ನ ಮಾರಾಟ ಮಾಡೋದ್ರಿಂದ ನಮ್ಗೆ 80-100 rupees ಸಿಗ್ಬಹುದು ಪ್ರತಿ ಲೀಟರ್ ಹಾಲನ್ನ. ಅದಕ್ಕೆ ಅದನ್ನ ಮೌಲ್ಯವರ್ಧನೆ ಮಾಡೋದು, ಮೌಲ್ಯವರ್ಧನೆ ಮಾಡೋದಂದ್ರೆ ತುಪ್ಪ, ತುಪ್ಪ ಮೊಸರು ಬೆಣ್ಣೆ ಮಜ್ಜಿಗೆ ಈ ತರ ಮಾಡಂತದ್ದು. ದೇಸಿಯ ಉತ್ಪನ್ನಗಳನ್ನ ಈ ರೀತಿ ಕನ್ವರ್ಟ್ ಮಾಡಿದಾಗ, ವ್ಯಾಲ್ಯೂ ಅಡಿಷನ್ ಮಾಡಿದಾಗ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ. ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಒಂದು ಗೋಲ್ಡ್ ಅಂಶ, ಬಂಗಾರದ ಅಂಶ ಜಾಸ್ತಿ ಇದೆ ಹಾಲಿನಲ್ಲಿ. ಅಡ್ಡಾಡಿ ಮೇಯ್ತಕ್ಕಂಥ ಗಿರ್ ಆಕಳದ ಹಾಲಿನಲ್ಲಿ ವಿಶೇಷತೆ ಏನಂದ್ರೆ ಅದರಲ್ಲಿ ಬಂಗಾರದ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಕೆಲವು ಸಂಶೋಧನೆಗಳು ಹೇಳ್ತಾ ಇದೆ, ತಿಳಿದು ಬರುತ್ತೆ. ಈಗ ಅದ್ರದ್ದು ಆಕಳದ್ದು ಹಾಲಷ್ಟೇ ಅಲ್ಲ, ಅದರದ್ದು ಒಂದು ಗೋಮೂತ್ರ ಇರಬಹುದು, ಅದರ ಸಗಣಿ, ಅದಕ್ಕೆಲ್ಲ ಭಯಂಕರ ವ್ಯಾಲ್ಯೂ ಅಡಿಷನ್ ಇದೆ. ಹೌದೌದು, ಈ ಗೋಮೂತ್ರದಲ್ಲೂ ಸಹ ಬಂಗಾರದ ಅಂಶ ಜಾಸ್ತಿ ಇದೆ ಅಂತೇಳಿ ನಾವು ಈಗಾಗಲೇ ಹಲವಾರು ದಿನಪತ್ರಿಕೆಗಳಲ್ಲಿ ಓದಿದ್ದೀವಿ. ಗಿರ್ ಆಕಳದ ಹಾಲಲ್ಲೂ ಇದೆ, ಗೋಮೂತ್ರದಲ್ಲೂ ಇದೆ, ಈವನ್ ಸಗಣಿಯಲ್ಲಿ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳ ಸಂಖ್ಯೆ. ನಾವು 1 gram ಸಗಣಿಯನ್ನ ವಿಶ್ಲೇಷಣೆ ಮಾಡಿದಾಗ 2,000,000,000 ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಇರ್ತದೆ. ಈ ಜೀವಿಗಳು ಮಣ್ಣಿಗೆ ಹಾಕಿದಾಗ ಮಣ್ಣಿಗೆ ಜೀವ ತುಂಬತಕ್ಕಂತ ಒಂದು ಕೆಲಸ ಮಾಡ್ತದೆ. ಸೊ ಹಾಗಾಗಿ ದೇಸಿಯ ಆಕಳದ ಸಗಣಿ ಆಗಲಿ, ಗೋಮೂತ್ರ ಆಗಲಿ, ಹಾಲಾಗಲಿ ಬಹಳ ಒಳ್ಳೇದು. ಅದು ಆರೋಗ್ಯಕ್ಕಾಗಲಿ ಅಥವಾ ಮನುಷ್ಯರ ಆರೋಗ್ಯ ಆಗ್ಬೋದು ಅಥವಾ ಮಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಹೇಳ್ಬೋದು. ಅಂದ್ರೆ ಈಗ ಡೈರಿ ಪ್ರಾರಂಭ ಮಾಡುವಂತವ್ರು, ಹೈನುಗಾರಿಕೆ ಪ್ರಾರಂಭ ಮಾಡೋರು ಗಿರ್ ಆಕಳದಿಂದ ಪ್ರಾರಂಭ ಮಾಡೋದು ಒಳ್ಳೇದಂತೀರ? ಬಹಳ ಒಳ್ಳೇದು, ಬಹಳಷ್ಟು ವ್ಯಾಲ್ಯೂ ಅಡಿಷನ್ ಇದೆ. ಈಗ ಸಾವಯವ ರೀತಿ ಒಳಗೆ ಮಾಡಿದ್ರೆ ಇನ್ನೂ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯ, ಅದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತಂದು ಹೇಳ್ಬೋದು. ಗಿರ್ ಆಕಳದ ಒಂದು ಡೈರಿಯನ್ನ ಮಾಡಿದ್ರೆ, ಹೈನುಗಾರಿಕೆಯನ್ನ ಮಾಡಿದ್ರೆ ರೈತ ಯಶಸ್ವಿ ರೈತ ಆಗ್ತಾನೆ, ಯಶಸ್ವಿ ರೈತ ಆಗ್ತಾನೆ, ಒಳ್ಳೆ ಲಾಭನೂ ಬರುತ್ತೆ, ಒಳ್ಳೆ ಲಾಭನೂ ಬರುತ್ತೆ. ಯಾಕಂದ್ರೆ ಅದಕ್ಕೆ ಹಾಲಿನ ಬೆಲೆನೂ ಜಾಸ್ತಿ ಇದೆ. ವ್ಯಾಲ್ಯೂಡೇಷನ್ ತುಪ್ಪ ಈ ತರ ಏನಾದ್ರು ಬೆಣ್ಣೆ ಈ ತರ ಏನಾದ್ರು ಮಾಡಿದಾಗ ಅದಕ್ಕೆ ಜಾಸ್ತಿ ಸಾಕಷ್ಟು ಬೆಲೆ ಇದೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿದ್ರೆ, ಈವನ್ ಗೋಮೂತ್ರ ಸಹ ಸಂಸ್ಕರಣೆ ಮಾಡಿ ಮಾರಬಹುದು, ಸಗಣಿನೂ ಸಹ ಜಮೀನಿಗೆ ಯೂಸ್ ಮಾಡಬಹುದು, ಹಾಲಿನ ಬೆಳೆನೂ ಚೆನ್ನಾಗಿದೆ, ರೋಗಗಳ ಸಂಖ್ಯೆ ರೋಗಗಳ ಪ್ರಮಾಣ ಕಡಿಮೆ ಇದರಲ್ಲಿ. ಯಾಕಂದ್ರೆ ಇದು ದೇಸಿ ತಳಿ ಆಗಿರೋದು, ದೇಸಿ ತಳಿ ಆಗಿರೋದ್ರಿಂದ ಮಿಶ್ರ ತಳಿಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಇದರಲ್ಲಿ ರೋಗದ ಸಂಖ್ಯೆ ಕಡಿಮೆ, ನಿರ್ವಹಣೆ ವೆಚ್ಚನೂ ಬಹಳ ಕಡಿಮೆ, ನಿರ್ವಹಣೆ ವೆಚ್ಚನೂ ಬಹಳ ಕಡಿಮೆ ಆಗುತ್ತೆ, ಬಹಳ ಕಡಿಮೆ. ಸೊ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಹೈನುಗಾರಿಕೆ, ಆಕಳದ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ನಮ್ಮ ಸ್ಥಳೀಯ ದನಗಳ, ಸ್ಥಳೀಯ ಆಕಳಗಳಾದಂತ ಗಿರ್ರು, ರೆಡ್ ಸಿಂಧಿ, ಸಾಹಿವಾಲು, ತಾರ್ಪರ್ಕರ್ ಈ ತರ ತಳಿಗಳನ್ನ ಅಳವಡಿಸಿಕೊಂಡು ಮಾಡಿದ್ರೆ ಇದು ನಮ್ಮ ಸಮಾಜಕ್ಕೂ ಚೆನ್ನಾಗೆ, ನಮ್ಮ ರೈತರಿಗೂ ಒಳ್ಳೇದಾಗುತ್ತೆ, ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಬಹುದು, ಲಾಭದಾಯಕ ಹೈನುಗಾರಿಕೆಗೆ ನಾಂದಿ ಆಗುತ್ತೆ. ಈಗ ನೋಡಿ, ತಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೈನುಗಾರಿಕೆ ಇರಬಹುದು, ಪ್ರಾಣಿ ತಜ್ಞರಾಗಿ ಸಾಕಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ, ಯಾಕೆ ಈ ಭಾಗದಲ್ಲಿ ಒಂದು ಮಾಡೆಲ್ ಫಾರ್ಮ್, ಗಿರ್ ಆಕಳದಿರಬಹುದು, ಯಾವುದೇ ಒಂದು ಆಕಳದ ಮಾಡೆಲ್ ಫಾರ್ಮ್ ಅನ್ನ ಮಾಡಿ ನಮ್ಮ ರೈತರಿಗೆ ಒಂಥರ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಆಗಬೇಕಿದೆ, ಇದ್ರ ಬಗ್ಗೆ ಏನಾದರೂ ನಡೆದಿದೆಯಾ ವಿಚಾರಗಳು? ನಾವು ನಿಮ್ಮಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಈ ತಳಿ ಏನಂತಾರೆ, ತಳಿ ಸಂರಕ್ಷಣೆ ಮಾಡಬೇಕು ಅಂತೇಳಿ ಇದೊಂದು ಪ್ರಾಜೆಕ್ಟನ್ನು ನಾವು ಆರ್ ಕೆ ವಿ ಕರ್ನಾಟಕ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀವಿ. ಬಟ್ ಅಲ್ಲಿಂದ ಇನ್ನೂ ಏನು ಸ್ಪಂದನೆ ಇಲ್ಲ. ಈ ಲೋಕಲ್ ತಳಿಗಳಾದಂಥ ಸಾಹಿವಾಲು, ರೆಡ್ ಸಿಂಧಿ, ಗಿರ್, ತಾರ್ಪರ್ಕರ್ ಈ ನಾಲ್ಕು ತಳಿಗಳನ್ನು ಸಂರಕ್ಷಣೆ ಮಾಡೋದು, ಸಂವರ್ಧನೆ ಮಾಡ್ತಕ್ಕಂಥದ್ದು, ಕರೆಗಳನ್ನು ರೈತರಿಗೆ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿ ನಮ್ಮ ಇದರಿಂದ ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ವಿ. ಬಟ್ ಅದು ನಮಗೇನು ಫೇಲ್ ಆಯ್ತು, ಅದು ಬರಲಿಲ್ಲ, ಪ್ರಾಜೆಕ್ಟ್ ಆಗಲಿಲ್ಲ ಅದು. ಅಲ್ಲ, ಈಗ ನೀವು ಗಿರ್ ಆಕಳದ ಒಂದು ಇದನ್ನು ಮಾಡ್ಕೊಂಡು ವ್ಯಾಲ್ಯೂ ಎಡಿಷನ್ ಮಾಡೋದು, ಗೋಮೂತ್ರ ವ್ಯಾಲ್ಯೂ ಎಡಿಷನ್, ಅದರ ಸಗಣಿ ವ್ಯಾಲ್ಯೂ ಎಡಿಷನ್ ಮಾಡ್ತಕ್ಕಂಥ ಕೆಲಸ ಸಂಶೋಧನೆ ಮುಖಾಂತರ ಮಾಡಿದರೆ ರೈತರಿಗೆ ಒಂದು ಮಾಡೆಲ್ ಆಗತ್ತಂತ. ಹೌದೌದು, ಆ ಥರ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಆಲೋಚನೆ ಇದೆ, ನಾವಿನ್ನೂ ಸಹ ಕೆಲವು ಪ್ರಾಜೆಕ್ಟ್ಸನ್ನು ಬರೆದು ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಪ್ರಥಮ ಹಂತದಲ್ಲಿ ನಮಗೆ ಯಶಸ್ಸು ಸಿಗಲಿಲ್ಲ. ಸೊ ಈಗ ಮತ್ತೆ ಅದೇ ಹಂತದಲ್ಲಿ ಅದೇ ತರ ನಾವು ಪ್ರಯತ್ನ ನಡೆಸಿದೀವಿ. ಸೊ ಮುಂದೊಂದು ದಿನ ನಾವು ಎಲ್ಲ ತಳಿಗಳನ್ನ, ನಾನೇನು ಈಗ ಹೇಳ್ತಾ ಇದ್ದೀನಿ, ಎಲ್ಲ ತಳಿಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೋಡಬಹುದು. ಸೊ ಅದರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ತಳಿಗಳನ್ನ ನಾವು ರೈತರಿಗೆ ಕೊಡಬೇಕು, ಆ ತರ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೀವಿ. ಸೊ ಈಗ ಅದನ್ನ ಮತ್ತೆ ಸ್ವಲ್ಪ ನವೀಕರಿಸಿ ಅದನ್ನ ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ಹಂತದಲ್ಲಿ ಇದೆ ಅದು. ಸೊ ಹಾಗಾಗಿ ತಳಿ ಸಂವರ್ಧನೆ, ಬ್ರೀಡ್ ಪ್ರಿಸರ್ವೇಷನ್ ಮತ್ತೆ ಪಾಪ್ಯುಲರೈಸೇಷನ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಯಶಸ್ಸಾಗುತ್ತೆ ಅಂತ ನಂಬಿದ್ದೀನಿ. ಆಗ್ಲಿ, ಒಳ್ಳೇದಾಗ್ಲಿ, ನಮ್ಮ ರೈತರಿಗೆ ಏನಂದ್ರೆ ಒಂದು ಮಾಡೆಲ್ ಫಾರ್ಮ್ ಸಿಗಬೇಕಾಗಿದೆ. ಈಗ ತಾವು ಹೇಳಿದಾಗೆ ಆಕಳುಗಳು, ನಮ್ಮ ದೇಶಿ ಆಕಳುಗಳು ಒಂದು ಫಾರ್ಮ್ಗಳು ಎಲ್ಲಿ ಇಲ್ಲ ಇಲ್ಲಿ ಸಮೀಪದಲ್ಲಿ ನೋಡಿ, ರೈತರು ಅದರಿಂದ ಉತ್ತೇಜನ ಆಗಿ ಮಾಡಲಿಕ್ಕೆ ಅನುಕೂಲಗಳು ತಾಗ್ತವೆ. ಒಟ್ಟಾರೆ ಈಗ ಯುವಕರಿಗೆ ಏನ್ ಹೇಳ್ತಾರೆ ನೀವು, ಈ ಹೊಸ ತಂತ್ರಜ್ಞಾನಗಳನ್ನ ಯಾವ ರೀತಿ ಅಳವಡಿಕೆ ಮಾಡ್ಕೋಬೇಕು ಹೈನುಗಾರಿಕೆಯಲ್ಲಿ, ಹೈನುಗಾರಿಕೆ ಮಾಡ್ಬೇಕು ಅನ್ನುವಂಥವ್ರಿಗೆ ಯಾವ ರೀತಿ ಮುಂದುವರಿಬೇಕಾಗಿದೆ? ಹೈನುಗಾರಿಕೆ ಮಾಡ್ತಕ್ಕಂತ ರೈತರು ದಯವಿಟ್ಟು ಎಲ್ಲರೂ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿ ತರಬೇತಿಯನ್ನ ಪಡೀರಿ. ಯಾವ ತಳಿಗಳು ಸೂಕ್ತ, ನಿರ್ವಹಣೆ ಹೇಗೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡು ಅದರಲ್ಲಿ ಸಾಧಕ ಬಾಧಕಗಳಂತ ನಾವೇನ್ ಹೇಳ್ತೀವಿ ಅವುಗಳನ್ನ ತಿಳ್ಕೊಂಡು ಅವುಗಳ ಸಂಪೂರ್ಣ ಅರಿವಿನೊಂದಿಗೆ ನೀವು ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಿದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಇನ್ನ ಇತ್ತೀಚೆಗೆ ಬಹಳಷ್ಟು ಈ ಏನು ಕೃತಕ ಗರ್ಭಧಾರಣೆ ಬಗ್ಗೆ ಬಹಳಷ್ಟು ಮಾಹಿತಿ ಅಲ್ಲಲ್ಲಿ ಹೇಳ್ತಾ ಇದ್ದಾರೆ. ಕೃತಕ ಗರ್ಭಧಾರಣೆ ಆಕಳುಗಳಲ್ಲಿ ಎಮ್ಮೆಗಳಲ್ಲಿ ಕಡ್ಡಾಯವಾಗಿ ಮಾಡಿಸ್ಬೇಕಂತೀರ, ತಾವು ಹೇಳಿದ ಎಮ್ಮೆಗಳಲ್ಲಿ ಸಕ್ಸಸ್ ರೇಟ್ ಬಹಳ ಕಡಿಮೆ ಇರತಕ್ಕಂತ ವಿಚಾರ ಹೇಳಿದ್ರೆ ಆಕಳುಗಳಲ್ಲಿ ಹೇಗಿದೆ ಇದೆಲ್ಲ? ಎಮ್ಮೆಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಹಸುಗಳಲ್ಲಿ ಕೃತಕ ಗರ್ಭಧಾರಣೆ ಯಶಸ್ಸು ಜಾಸ್ತಿ ಇದೆ, ಜಾಸ್ತಿ ಇದೆ. ಸೊ ಹೈನುಗಾರಿಕೆ ಅಂದ್ರೆ ಸ್ಥಳೀಯ ಹಸುಗಳನ್ನ ಸಾಕಾಣಿಕೆ ಮಾಡುವಂತ ರೈತರು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಸಾಕು, ಅವರೇನು ಓರಿ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಎಮ್ಮೆಗಳಲ್ಲಿ ಸ್ವಲ್ಪ ನಾನು ಈಗಾಗಲೇ ಹೇಳಿದ ಹಾಗೆ ಮೂಕ ಬೆದೆ ಇರೋದ್ರಿಂದ ಬೆದೆಯನ್ನ ಕಂಡುಹಿಡಿಯೋದೇ ದೊಡ್ಡ ಕಷ್ಟ. ಕಂಡಿಡಿದು ಅದು ಸರಿಯಾದ ಟೈಮ್ನಲ್ಲಿ ನಾವು ಕೃತಕ ಗರ್ಭಧಾರಣೆ ಮಾಡೋದು ಇನ್ನೂ ಕಷ್ಟ, ಮಾಡಿದ್ಮೇಲೆ ಅದ್ರ ಬರ್ತಕ್ಕಂತ ಯಶಸ್ಸು ಕಷ್ಟ. ಸೊ ಹಾಗಾಗಿ ಕೋಣಗಳನ್ನ ಸಾಕಾಣಿಕೆ ಮಾಡಿದ್ರೆ ಅತ್ಯಂತ ಯಶಸ್ವಿ ಎಮ್ಮೆ ಹೈನುಗಾರಿಕೆಯನ್ನ ಮಾಡಬಹುದು. ಈಗ ಬಹಳಷ್ಟು ಜನ ಹೈನುಗಾರಿಕೆ ಮಾಡಿದಂತ ಜನ ಅಥವಾ ರೈತರು ಹೇಳೋದು ವ್ಯಾಲ್ಯೂ ಎಡಿಷನ್ ಬಗ್ಗೆ, ಹಾಲನ್ನು ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಮೌಲ್ಯವರ್ಧನೆ ಮಾಡಿದ್ರೆ ಹೆಚ್ಚು ಆದಾಯ ಅಂತ ಹೇಳ್ತಿರ್ತೀವಿ. ಆದ್ರೆ ಅವರು ಯಾಕೋ ಅದ್ರ ಬಗ್ಗೆ ಉತ್ಸಾಹ ತೋರಿಸೋದಿಲ್ಲ. ಎಲ್ಲಿ ನಮಗೆ ಹಾಲು ವ್ಯಾಲ್ಯೂ ಎಡಿಷನ್ ಅಂದ್ರೆ ಬೆಣ್ಣೆ, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ಮಾಡಿ ಮಾರಲಿಕ್ಕೆ ಕಷ್ಟ ಆಗತ್ತಂತಕ್ಕಂತ ವಿಚಾರ, ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಮೌಲ್ಯವರ್ಧನೆ ಇವತ್ತಿನ ದಿನ ಅತಿ ಹೆಚ್ಚು ಹಣವನ್ನ ಪಡಿಬೇಕು ಅಂತಂದ್ರೆ